ಕೇಳುಗರೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ ಕಂಪನಾಂಕ 100.6. ಈಗ ವೇಳೆ ಸರಿಯಾಗಿ 6:50. ಈಗ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕೃಷಿ ಚಕ್ರ, ವರ್ಷದ ಕೃಷಿ ಕಾರ್ಯಕ್ರಮಗಳ ಹಿನ್ನೋಟ. ಕೇಳುಗರೆಲ್ಲರಿಗೂ ಜಯಣ್ಣ ಹಾಗೂ ಕಮಲಕ್ಕ ಮಾಡುವ ನಮಸ್ಕಾರ. ನಮಸ್ಕಾರ ಕಣ್ರಪ್ಪ. ಕಮಲಕ್ಕ, ಹಾ ಜಯಣ್ಣ, ಕಳೆದ 2 ವರ್ಷ ಮಳೆ ಸರಿಯಾಗಿ ಆಗಿರಲಿಲ್ಲ, ರೈತರುಗಳು ಬಹಳ ಸಂಕಷ್ಟದಲ್ಲಿದ್ದರು. ಆದರೆ ಈ ವರ್ಷ ಮುಂಗಾರು ಬಹಳ ಚೆನ್ನಾಗಾಯಿತು, ಅಣೆಕಟ್ಟೆಗಳು ತುಂಬಿ ತುಳುಕಿದ್ವು, ಬಹಳ ಜಾಸ್ತಿನೇ ಆಗಿ ಕೇರಳದಲ್ಲಿ ಭೂಕುಸಿತ ಉಂಟಾಯಿತು, ಅದು ಒಂದು ಕಪ್ಪು ಚುಕ್ಕೆ. ಆದರೆ ಡಿಸೆಂಬರ್ ಅಂತ್ಯದವರೆಗೂ ಕೂಡ ಸೈಕ್ಲೋನು ರೈತರನ್ನು ಕಾಡ್ತು, ಬೆಳೆ ಕಟಾವಿಗೆ ಒಂದಷ್ಟು ತೊಂದರೆ ಆಯಿತು. ಆದರೆ ಒಟ್ಟಾರೆ ರೈತರಿಗೆ ಸಿಹಿಯನ್ನು ತಂದಂತಹ ವರ್ಷ 2024 ಅಂತ ನಾವು ಖಂಡಿತವಾಗೂ ಹೇಳಬಹುದು. ಹೌದು, ಕೃಷಿ ರಂಗದಲ್ಲಿ ಕಳೆದ ವರ್ಷ ಪ್ರಾರಂಭವಾದಂತಹ ಪಶುಪಾಲನಾ ಇಲಾಖೆ ಪ್ರಾಯೋಜಿತ ಸರಣಿ ಪಶುರಂಗ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಸಾವಯವ ಸಂಪದ, ಹಾಗೆ ತೋಟಗಾರಿಕೆ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಹಣ್ಣು ಹೊನ್ನು ಈ ವರ್ಷ ಕೂಡ ಮುಂದುವರಿತು. ಕಮಲಕ್ಕ, ಈಗ ಪಶುರಂಗ ಕಾರ್ಯಕ್ರಮವನ್ನು ನಾವು ಪಶುಪಾಲನೆಗೆ ಸಂಬಂಧಪಟ್ಟಂತೆ ಪಶುಪಾಲನಾ ಇಲಾಖೆಯ ಸಹಯೋಗದಲ್ಲಿ ಮಾಡಿದ್ವಿ. 2023 ಈ ಒಂದು ಬಾನುಲಿ ಸರಣಿ ಆರಂಭವಾಗಿತ್ತು. ಆ ಕಾರ್ಯಕ್ರಮ ಈ ವರ್ಷ 3 March ಅಂತ್ಯ ಆಯಿತು. ಇನ್ನು ಸಾವಯವ ಸಂಪದ ಬಾನುಲಿ ಸರಣಿಯನ್ನು ನಾವು 2023 June 5 ಉದ್ಘಾಟನೆ ಮಾಡಿದ್ವಿ. 1 ವರ್ಷಗಳ ಕಾಲ ನಿರಂತರವಾಗಿ ಈ ಬಾನುಲಿ ಸರಣಿ ಪ್ರಸಾರ ಆಯಿತು. ಈ ವರ್ಷ 26 ಮುಕ್ತ ಪರೀಕ್ಷೆಯ ಮೂಲಕ ಈ ಬಾನುಲಿ ಸರಣಿಯನ್ನು ನಾವು ಮುಕ್ತಾಯ ಮಾಡಿದ್ವಿ. ಮುಕ್ತ ಪರೀಕ್ಷೆಯಲ್ಲಿ ಬಹಳಷ್ಟು ಜನ ಕೇಳಿದ್ರು, ಬಹಳ ಉತ್ಸಾಹದಿಂದ ಭಾಗವಹಿಸಿದರು, ಬಹುಮಾನಗಳನ್ನು ವಿತರಣೆ ಮಾಡಿದ್ವಿ. ಸಾವಯವ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಪ್ರಾತ್ಯಕ್ಷತಾ ತರಬೇತಿಯನ್ನು ಕೂಡ ಅವತ್ತು ನಾವು ನಡೆಸಿದ್ವಿ. ಪಶುರಂಗದಲ್ಲಿ July 9 ಲಾಭದಾಯಕ ಕುರಿ ಸಾಕಾಣಿಕೆ ಬಗ್ಗೆ ಮಾತನಾಡಿದವರು ಪಶುಪಾಲನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಷಡಕ್ಷರಮೂರ್ತಿ ಅವರು. ಕುರಿ ಉದ್ಯಮದಲ್ಲೂ ಕೂಡ ಕನಿಷ್ಠ 100 ಇಟ್ಕೊಂಡ್ರೆ ಮಾತ್ರ ಅವರು ಅದರಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಅಂದರೆ ಖರ್ಚು ಮತ್ತು ಇನ್ಕಮ್ ಎರಡನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ಬೋದು. 200, 300, 500 ಮಟ್ಟ ಬಂದಾಗ ಮಾತ್ರ ಕಣ್ಣಿಗೆ ಕಾಣುವಷ್ಟು ಲಾಭ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಲಾಭದಾಯಕದಲ್ಲಿ ಎಲ್ಲ ವಿಧಗಳನ್ನು ಇವರು ಅಥವಾ ಎಲ್ಲ ಒಂದು ಕ್ರಮಗಳನ್ನು ತಗೊಂಡಾಗ ಮಾತ್ರ ಉದ್ದಿಮೆ ಲಾಭದಾಯಕ ಆಗುತ್ತೆ. ಒಂದು ಒಳ್ಳೆಯ ಸಾಕಾಣಿಕಾ ಕ್ರಮಗಳು, ಒಳ್ಳೆಯ ಮನೆ ಇಡುವಂಥ ಕ್ರಮ, ಆಹಾರದಲ್ಲಿ ಒಳ್ಳೆಯ ಕ್ರಮಗಳು, ಮತ್ತು ರೋಗ ರುಜಿನಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಳ್ಳೆಯ ಕ್ರಮಗಳು, 5ನೇದು ಕೊನೆಯದಾಗಿ ಮಾರಾಟ ಮಾಡೋದ್ರಲ್ಲಿ ಕೂಡ ಒಳ್ಳೆಯ ಕ್ರಮಗಳು. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಹಾಗೆ ಸಾವಯವ ಸಂಪದ ಬಾನುಲಿ ಸರಣಿಯಲ್ಲಿ ಎರೆಗೊಬ್ಬರ ಉತ್ಪಾದನೆ ಬಗ್ಗೆ ಮಳವಳ್ಳಿ ತಾಲೂಕು ಮಿಕ್ಕೆರೆ ಗ್ರಾಮದ ಕೃಷಿಕ ದಂಪತಿ ಎಂಇ ಶಿವಣ್ಣ ಹಾಗೂ ಎಂಸಿ ಹೇಮಲತಾ ಅವರೊಂದಿಗಿನ ಸಂವಾದ ಕಾರ್ಯಕ್ರಮ May 15 ಪ್ರಸಾರ ಆಯಿತು. ಅದು ಸರ್, ನಾವು ಫಸ್ಟು ಅಂದರೆ ಫಸ್ಟ್ 50,000 ಸಾಲ ಕೊಟ್ಟಿದ್ರು, ಹಸು ಸಾಲ ಅಂತಲೇ ಕೊಟ್ಟಿದ್ರು 50,000. ಆಮೇಲೆ ಅದನ್ನ ನೀಟಾಗಿ ಸರಿಯಾಗಿ ಕಟ್ಕೊಬಂದು ಆಮೇಲೆ 100,000 ಕೊಟ್ಟರು, ಆಮೇಲೆ 500,000 ಕೊಟ್ಟರು, ಆಮೇಲೆ 10,000 ಕೊಟ್ಟರು, ಅದೇ ಥರ ಕೊಟ್ಟರು ಸರ್. ಇವಾಗ್ಲೂ ನನಗೆ 400,000 ಸಾಲ ಕೊಟ್ಟಿದ್ದಾರೆ. ನಾವೇನು ಪ್ರೂಫ್ ಕೊಟ್ಟಿಲ್ಲ, ಏನಿಲ್ಲ. ಅವರು ನೋಡ್ತಾರೆ ಸರ್, ನಾವು ಅಂತಂತವಾಗಿ ಅವ್ರು ಹೇಳೋ ಟೈಮ್ಗೆ ಕರೆಕ್ಟಾಗಿ ಕಟ್ಕೋಗಿ, ಇಲ್ಲ ನಮ್ಗೆ ಈ ತಿಂಗಳು ಕಟ್ಟಕ್ಕಾಗಿಲ್ಲ ಅಂದರೆ ನಮಗೇನು ಕಷ್ಟ ಆಗೈತೆ ಅಂತ ಅವ್ರ ಹತ್ರ ಹೋಗಿ ಹೇಳ್ಕೊಂಡಾಗ ಅವರು ಇರ್ಬೋದು ಅಂತ ನೋಡಿ ಇದು ಮಾಡಿ ಕೊಡ್ತಾರೆ ಸರ್. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ, ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗು ತವಿದಾಯ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ. ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಜನವರಿ 15ರಂದು ಸೌತೆ ಜಾತಿಯ ಕೀಟ ರೋಗಗಳ ನಿರ್ವಹಣೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂವಾದ ಮೂಡಿಬಂತು. ನಾವು ನೀಲಿ ಮತ್ತು ಹಳದಿ ಹೆಂಟು ಬಲೆಗಳನ್ನು, ನೀಲಿ ಬಲೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಥ್ರಿಪ್ಸ್ ನುಷಿಗೆ ಶಿಫಾರಸು ಮಾಡ್ತೀವಿ, ಮತ್ತು ಹಳದಿ ಹೆಂಟು ಬಲೆಗಳು ನಮಗೆ ನಮ್ಮ ಈ ರಂಗೋಲಿ ಹುಳದ ಪ್ರೌಢ ನೊಣವನ್ನು ಆಕರ್ಷಣೆ ಮಾಡಿ ಭಾಳ ಸುಲಭವಾಗಿ ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಸೌತೆ ಜಾತಿಯಲ್ಲಿ ಬರುವಂಥ ಮತ್ತೊಂದು ರೋಗ ಅಂದರೆ ಬೂದಿ ರೋಗ. ನೀವು ಬೂದಿ ರೋಗವನ್ನು ಸೌತೆ ಜಾತಿ ಎಲ್ಲ ಬೆಳೆಗಳಲ್ಲೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ಬೋದು. ಇನ್ನು ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಜನವರಿ 30ನೇ ತಾರೀಕು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭವಾಯಿತು. ಈ ಬಾನುಲಿ ಸರಣಿಯಲ್ಲಿ ಸಂಸ್ಥೆಯ ಅನೇಕ ವಿಜ್ಞಾನಿಗಳು ಹಾಗೂ ರೇಷ್ಮೆ ಕೃಷಿಕರೊಂದಿಗಿನ ಸಂದರ್ಶನ ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸೇರಿಸಿರಿ, ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸೇರಿಸಿರಿ. ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕಳೆದ ವರ್ಷದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಸರಣಿಯನ್ನು ಕೇಳಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಿಗೆ ಯಾವುದೇ ತಾಂತ್ರಿಕ ಮಾಹಿತಿ ಸಿಗ್ತಾ ಇಲ್ಲ ಅಂಥ ಕಡೆ ಜನ ಈ ರೇಷ್ಮೆ ಐಸಿರಿ ಬಾನುಲಿ ಸರಣಿಯನ್ನು ಆಲಿಸಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈ ವಿಚಾರ ನಮಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಈ ಕಾರ್ಯಕ್ರಮ ಸರಣಿಯನ್ನು ಮೈಸೂರು ಆಕಾಶವಾಣಿ FM 100.6 ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ ಮೇಲೆ ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಕೇಳಿದ್ದಾರೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿ ಬರೋ ವರ್ಷ 2025 February 4 ಅಂತ್ಯ ಆಗತ್ತೆ. ಹಾಗೆ ಫೆಬ್ರವರಿ ಅಂತ್ಯದಲ್ಲಿ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ನಡೆಯುತ್ತೆ. ಈ ಬಾನುಲಿ ಸರಣಿಯ ಪುಸ್ತಕ ಬಿಡುಗಡೆ ಸಮಾರಂಭ ಮೈಸೂರಿನ CSRTI ಸಂಸ್ಥೆ ಆವರಣದಲ್ಲೇ ನಡೆಯುತ್ತೆ. ರೇಷ್ಮೆ ಬೆಳೆಗಾರರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೋಬೇಕು. ಜಯಣ್ಣ, ಈ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ August 6 ಮೈಸೂರಿನ CSRTI ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಆರ್ ಮೀನಲ್ ಅವರು ಚಾಕಿ ಸಾಕಾಣಿಕಾ ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಕೊಟ್ರು. ಸಾಮಾನ್ಯ ನಾವು ಒಂದು ಮಾಡೆಲ್ ಅಂತ ಹೇಳಬೇಕು ಅಂದರೆ 5,000 ಮೊಟ್ಟೆಯನ್ನು ಮಾಡಬೇಕು ಅಂದರೆ 30 x 32 ಇರದಷ್ಟು ಒಂದು ಕೊಠಡಿಯನ್ನು ಮಾಡ್ಕೋಬೇಕಾಗುತ್ತದೆ. ಇದರಲ್ಲಿ ಒಂದು ಲೀಫ್ ಸ್ಟೋರಿಂಗ್ ರೂಮ್ ಒಂದು ಬೇಕಾಗುತ್ತದೆ, ಒಂದು ಬೇರೆ ಸಲಕರಣೆಗಳೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ರೂಮ್ಗೆ ಪ್ರೊವಿಷನ್ ಕೊಡಬೇಕಾಗುತ್ತೆ. February 15 ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಹೈದರಾಬಾದ್ನ ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ KC ಗುಮ್ಮಗೋಳಮಠ್ ಅವರು ಕೃಷಿ ಪ್ರವಾಸೋದ್ಯಮ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತು ಮಾತನಾಡಿದರು. ಪ್ರವಾಸಿಗರಿಗೆ ನೀವು ಬೆಳೆ ಬೆಳೆಯೋದಷ್ಟೇ ಅಲ್ಲದೆ ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಾಕೋದ್ರಿಂದ ನಮ್ಮ ಪರಿಸರದ ಮೇಲೆ ಏನು ಧನಾತ್ಮಕ ಪ್ರಭಾವ ಬೀರುತ್ತದೆ ಅದ್ರ ಬಗ್ಗೆ ನೀವು ಹೇಳಬೇಕು. ಆಮೇಲೆ ಗ್ರಾಮೀಣ ಕ್ರೀಡೆಗಳು, ಇತ್ತೀಚೆಗೆ ನಾವು ಗ್ರಾಮೀಣ ಕ್ರೀಡೆಗಳು ಮಾಯ ಆಗ್ತಾ ಇದ್ದಾವೆ. ನಾವೆಲ್ಲ ಚಿಕ್ಕವರು ಇದ್ದಾಗ ಗಿಲ್ಲಿ ದಾಂಡು ಆಡ್ತಿದ್ದೀವಿ, ಆಲೆಕಲ್ಲು ಆಡ್ತಿದ್ದೀವಿ, ಆಟ್ಯ ಪಾಟ್ಯ ಅಂತ ಆಡ್ತಿದ್ದೀವಿ. ಅವೆಲ್ಲ ಈಗ ಹೊಸ ಜನ್ರೇಷನ್ಗೆ ಒಂಥರ ಆಕರ್ಷಣೀಯ ಕೇಂದ್ರಗಳಾಗ್ತಾ ಇದ್ದಾವೆ. ಅವುಗಳನ್ನು ಕೂಡ ನಿಮ್ಮ ಕೃಷಿ ಪ್ರವಾಸೋದ್ಯಮದ ಭಾಗವಾಗಿ ಮಾಡ್ಕೋಬೇಕು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು 2004 February 15 ತಾರೀಕಿನಿಂದ 96 ಆಕಾಶವಾಣಿ ಕೇಂದ್ರಗಳ ಮೂಲಕ ರೈತರಿಗೋಸ್ಕರ ಈ ಕಾರ್ಯಕ್ರಮವನ್ನ ಶುರು ಮಾಡುತ್ತೆ. ಆ ನೆನಪಿಗಾಗಿ ಪ್ರತಿ ವರ್ಷ February 15 ರೇಡಿಯೋ ಕಿಸಾನ್ ದಿವಸ ಅಂತ, ಅಂದರೆ ರೇಡಿಯೋ ರೈತರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ನಮ್ಮ ಕೇಳುಗರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿದೆ. ಈ ಬಾರಿ ನಾವು ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಕಾರ್ಯಾಗಾರವನ್ನು ಮಾಡಿದ್ವಿ. ಕಮಲಕ್ಕ, ಈ ಕಾರ್ಯಾಗಾರದ ಫಲಶ್ರುತಿ ಏನು ಗೊತ್ತಾ? ನಂತರ ನಿಯಾಮ್ ಸಂಸ್ಥೆ, ಜೈಪುರದಲ್ಲಿರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಇವರು ಈ ಕಾರ್ಯಕ್ರಮದಿಂದ ಉತ್ತೇಜಿತರಾಗಿ 3 ದಿವಸದ ತರಬೇತಿ ಕಾರ್ಯಕ್ರಮವನ್ನು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ಗೆ ಕೊಡ್ತಾರೆ. 30 ಜನ ರೈತರು ಕೃಷಿ ಪ್ರವಾಸೋದ್ಯಮದ 3 ದಿನದ ತರಬೇತಿಯನ್ನು ಪಡ್ಕೊಂಡು ಈಗ ಸರಿಸುಮಾರು 20 ಜನ ತಮ್ಮ ಜಮೀನಿನಲ್ಲಿ ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ. ಜನವರಿಯಲ್ಲಿ ಮತ್ತೆ 3 ದಿವಸದ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಮೈಸೂರು ಆಕಾಶವಾಣಿಯ ಚಿಂತನೆ ಏನಿದೆಯಲ್ಲ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಚಿಂತನೆ ರೈತರ ಜಮೀನಿನಲ್ಲಿ ಅಳವಡಿಕೆ ಆಗ್ತಾ ಇದೆ. ಈ ಬಾರಿ ನಾವೇನು ಮಾಡ್ತೀವಿ ಹಾಗಾದರೆ, ಈ ಬಾರಿ February 14 ರೇಡಿಯೋ ಕಿಸಾನ್ ದಿವಸವನ್ನು ನಾವು ನಡೆಸ್ತಾ ಇದ್ದೇವೆ. ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ, ವೇದಕಾಲೀನ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ಬಾರಿ ಮಾಡಬೇಕು ಅನ್ನುವಂತಹ ಆಶಯ ನಮ್ಮದಿದೆ. ನಮ್ಮ ಕೇಳುಗರು ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಈ ಬಗ್ಗೆ ಪ್ರಕಟಣೆ ಬಂದಾಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗೆ February 22 ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಕೃಷಿಕ ದಂಪತಿ ಬಿ ರಾಧಾಕೃಷ್ಣ ಮತ್ತು ಬಿ ಸಂಧ್ಯಾರಾಣಿ ಅವರು ಭಾಗವಹಿಸಿದ್ರು. ಕರೋನಾ ಸ್ಟಾರ್ಟ್ ಆದ್ಮೇಲೆ ನಾವು ಜಮೀನಿಗೆ 4 ತಿಂಗಳು ಬರಕಾಗಿರ್ಲಿಲ್ಲ, ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ DSP ಅವರಿಂದ ಪರ್ಮಿಷನ್ ತಗೊಂಡು ಜಮೀನಿಗೆ ಬಂದು ಅಲ್ಲಿ ಕಾರಲ್ಲೇ ಮಲಗಿ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು. ಕರೋನಾ ಟೈಮಲ್ಲಿ ಸರ್ ಒಂದು ಮೇಷನ್ನು ಒಂದು ಲೇಬರ್ನು ಅಲ್ಲೇ ಇಟ್ಕೊಂಡು ಒಂದೇ ಮೇಷನ್ ಕಟ್ಟಿದ್ದಾನೆ ಸರ್ ನಮ್ಮ ಮನೇನು. ಎಷ್ಟು ಚದರ ಕಟ್ಟಿದ್ರಿ? 8 ಚದರ ಮನೆ ಕಟ್ಟಿದೀವಿ ಸರ್. ಅಲ್ಲಿವರೆಗೂ ಕಾರಲ್ಲೇ ಮಲಗಿದ್ದೀವಿ. ಕಾರಲ್ಲೇ ಮಲಗಿದ್ದೀವಿ ಸರ್. ಪಾಪ ಒಂದು ಚಿಕ್ಕ ಶೆಡ್ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ ಸೀಟ್ಗಳಲ್ಲಿ, ಮಿಕ್ಕಿದ್ದೆಲ್ಲ ಕಾರಲ್ಲೇ ಮಲಗಿ ಮನೆ ಕಟ್ಟಿ ನಮ್ಮ ತೋಟಗೆ ಗ್ರೀನ್ ಮೆನ್ಯೂರ್ ಹಾಕಿ ನಾನು ತೋಟ ಮಾಡೋ ಶುರು ಮಾಡೋ ಸರಿಗೆ ಮನೆ ಆಗಿದ್ದು ನಾನು ಗ್ರೀನ್ ಮೆನ್ಯೂರ್ ಎಲ್ಲ ನನಗೆ ಕೈಗೆ ಬಂದಿರೋದು 2.5-3 ತಿಂಗಳು ಒಳಗಡೆನೆ ನಾವೆಲ್ಲ ಕಂಪ್ಲೀಟ್ ಆಗಿ ಗ್ರೀನ್ ಮೆನ್ಯೂರ್ ಮಾಡಿ 2 ಸತಿ ಮಾಡಿದ್ದೀನಿ ಸರ್. March 9 ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಕುರಿತ ಸಂವಾದದಲ್ಲಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಅತೀಫಾ ಮುನಾವರಿ ಮತ್ತು ಮಂಡ್ಯ ತಾಲೂಕು ಜಯಪುರದ ಜೆಕೆ ಬಸವರಾಜು ಅವರು ಪಾಲ್ಗೊಂಡಿದ್ರು. ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಜಮೀನಿನಲ್ಲಿ ಹೊಸ್ತಿ ಜಾಸ್ತಿ ಆಗುತ್ತೆ, ಅಂದರೆ ನೀರು ನಿಂತು ನಿಂತು ಆ ಹೊಸ್ತಿ ಜಾಸ್ತಿಯಾಗಿ ಆ ಒಂದು ಕಣಗಳ ಜೋಡಣೆ ಸರಿಯಾಗಿ ಆಗೋದಿಲ್ಲ ಅಂಥ ಒಂದು ಜಮೀನಿನಲ್ಲಿ. ಸೊ ಕಣಗಳ ಜೋಡಣೆ ಆಗದೆ ಇರುವಂತಾಗ ಕಾಲುಗಳು ಹೂತ್ಕೊಳ್ಳುವಂಥದ್ದು ಕಂಡುಬರುತ್ತೆ ಸರ್. ಭೂಮಿ ಪ್ರಕೃತಿ ದತ್ತವಾಗಿ ಇರುವಂಥ 70% ಸಾರಜನಕವನ್ನು ಈರಿ ಭೂಮಿ ಕೊಡುವಂಥ ತಾಕತ್ತು ಆ ಬೇರಿನ ಗಂಟುಗಳು ಮಾತ್ರ ಇರೋದು. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಯಾರು ಮಾಡ್ತಾ ರೈತರು ಅವರು ದ್ವಿದಳ ಧಾನ್ಯನ ಜೊತೆಲಿ ಬೆಳೆದ್ರೆ, ಏಕದಳ ಜೊತೆ ದ್ವಿದಳ ಬೆಳೆದ್ರೆ ಭೂಮಿ ಆರೋಗ್ಯನೂ ಚೆನ್ನಾಗಾಗುತ್ತೆ ಮತ್ತು ಸಾರಜನಕನ ಬಳಕೆನೂ ಕಡಿಮೆ ಆಗುತ್ತೆ. March 30 ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದಂಥವರು KR Pete ತಾಲೂಕು ಮಾಂಡಲೀಕನಹಳ್ಳಿಯ ಕೃಷಿಕ ದಂಪತಿ KS ರಾಜೇಗೌಡ ಮತ್ತು ಕಾಂಚನ. ಮರಗಳು ಸರ್ ಅಂದ್ರೆ ಬರ್ಕೆ ಗಿಡ ಹಾಕಿದ್ವಿ, ಶ್ರೀಗಂಧ ಹಾಕಿದೀವಿ, ರಕ್ತ ಚಂದನ ಹಾಕಿದೀವಿ ಸರ್. ಆಮೇಲೆ ಸೀಪಿನ ಮರ, ದಾಳಿಂಬೆ ಗಿಡ, ಇಳ್ಳಿ, ಆಮೇಲೆ ವಾಟ್ರಫಲ್ಲು, ಅಂಜೂರ, ದಪ್ಪಂಜೂರ, ಆಮೇಲೆ ಗಜ್ನಿಂಬೆ, ಸಣ್ಣಿಂಬೆ ಎಲ್ಲಾನು ಹಾಕಿದೀವಿ ಸರ್. ಸೇಬು, ಮಾವು, ಮಾವು ಹಾಕಿದ್ವಿ ಸರ್. 2 ತರ ಹಾಕಿದೀವಿ ಸರ್. ಉಳುಮಾವು ಹಾಕೊಂಡಿದ್ದೀರಿ? ಯಾಕೆ ಉಪ್ಪಿನಕಾಯಿ ಹಾಕಕ್ಕ? ಉಪ್ಪಿನಕಾಯಿನು ಹಾಕ್ಬೋದು ಸರ್, ಅಂದ್ರೆ ಗಿಣ್ ಮಾವು ಸರ್, ಅದು ಸ್ಪೀಡ್ ತಿನ್ನಕ್ಕಾಗಲ್ಲ, ಇದಾದ್ರೆ ಉಳುಮಾವು ತಿನ್ಬೋದಲ್ಲ ಸರ್. ಸೀಬೆ, ಸಪೋಟ, ನೇರಳೆ, ಹಲಸು ಎಲ್ಲಾನು ಹಾಕಿದೀವಿ ಸರ್. ಅದೇ ಮತ್ತೆ ನೆನಪಾಗ್ತಾ ಇಲ್ಲ. ಹಲಸಿನ ಮರ ಇದೆ, ಆಮೇಲೆ ಸಪೋಟ ಇದೆ. ಇಷ್ಟೆಲ್ಲ 4 ಎಕರೆ ಜಮೀನಲ್ಲೇ ಇದೆಯಾ? 4 ಎಕರೆ ಜಮೀನಿದೆ ಸರ್. April 11 ಆರ್ಥಿಕ ಸಾಕ್ಷರತೆ ಮೂಲಕ ಕೃಷಿ ಅಭಿವೃದ್ಧಿಯನ್ನು ಕುರಿತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಿವೃತ್ತ ಉಪ ಮಹಾಪ್ರಬಂಧಕರಾದ ಡಾ DV ರಮಣರಾವ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಯಿತು. ನಾನು ಇಸ್ರೇಲ್ ಹೋದಾಗ ಅಲ್ಲಿ ನೋಡಿದ್ದು, ಅವ್ರೇನು ಮಾಡ್ತಾರೆ ಅಲ್ಲಿ ನಮ್ಮ ಕಬ್ಬು, ಅಲ್ಲಿ ನೀರೇ ತುಂಬ ಕಡಿಮೆ ಆದ್ರೂ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಬೆಳೆಯುವಾಗ ಅವ್ರು ಏನು ಮಾಡಿದ್ರಂದರೆ, ಒಂದು ಅದು ಒಂದು ವರ್ಷ ಕ್ರಾಪ್ ಅದು, ಇಡೀ ಒಂದು ವರ್ಷ ಅದು ಒಂದೆರಡು ಪ್ಲಾಂಟ್ಸ್ ಅಲ್ಲಿ ಇಟ್ಟಿದ್ರು. ಅದ್ರ ಎಲೆ ಇರುತ್ತಲ್ಲ, ಎಲೆಗೆ ಒಂದು ಸೆನ್ಸರ್ ಅಟ್ಯಾಚ್ ಮಾಡಿದರು. ಅದರದ್ದು ಸೆಕೆಂಡ್ ಪಾರ್ಟ್ ಏನು ಮಾಡಿದ್ದಾರೆ, ಕಂಪ್ಯೂಟರ್ಗೆ ಅಟ್ಯಾಚ್ ಮಾಡಿದರು. ಇಡೀ ವರ್ಷ ಯಾವಾಗ ನೀರು ಕುಡಿಯತ್ತೆ ಅದು ಅಂತ ಅಬ್ಸರ್ವ್ ಮಾಡಿದ್ರು. ಅದು ಅದು ಯಾವಾಗ ಅವಾಗ ಅದಕ್ಕೆ ಬಾಯರಿಕೆ ಆಗುತ್ತೋ ಅವಾಗ ಮಾತ್ರ ತಕ್ಕಂಬತ್ತೆ, 24 hours ನೀರು ತಕ್ಕಂಬಲ್ಲ. ಆದರೆ ನಾವೇನು ಮಾಡ್ತೇವೆ ಇಲ್ಲಿ, ಮಿನಿಮಮ್ 12 inches ನೀರು ಅದರಿಗೆ ಇಡ್ತೇವೆ, ಅಷ್ಟು ಬೇಕಾಗಿರಲ್ಲ. April 27th ವ್ಯವಸಾಯದ ತಮ್ಮ ಅನುಭವವನ್ನು ಹಂಚಿಕೊಂಡವರು ಟಿ ನರಸೀಪುರ ತಾಲೂಕು ರಂಗ ಸಮುದ್ರದ RS ರಮಾನಂದ. ಭತ್ತ ಒಟ್ಲೆಂಗ್ ಹಾಕಂತೀರಿ? ಒಟ್ಲು ಮಾಮೂಲಿ ರೋಟರ್ವೇಟ್ ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ಕಾಲು ಸಾವಿರ್ಬಿಟ್ಟು ಅವತ್ತೇ ರೋಟರ್ವೇಟ್ ಮಾಡಿಸ್ಬಿಟ್ಟು ಕಾಲು ಸಾವಿರ್ಬಿಟ್ಟು ಭತ್ತ ಇಟ್ಬಿಟ್ಟು ಮುಣ್ಣಿರ್ಸ್ಬಿಡ್ತೀವಿ ಸರ್, ತಿಂಡಿ ಕೊಟ್ಬಿಟ್ಟು. ಅದು ಮಾಡಿಬಿಟ್ಟು ಆಮೇಲೆ ಒಂದು 12 ದಿನಕ್ಕೋ 13 ದಿನಕ್ಕೋ ಕಳೆ ಮುಷ್ಟಿ ಸಿಂಪರಣೆ ಮಾಡ್ತೀವಿ. ತಿರುವನ ಸ್ವಲ್ಪ ಮೇಲ್ಗೊಬ್ಬರವಾಗಿ ಒಂದು 3 kg 2 kg ಒಂದು 5-4 kg ಒಳಗೆ ಉಪ್ಪು ಇವರೇ ಮಿಕ್ಸ್ ಮಾಡಿಕೊಡ್ತೀನಿ ಸರ್ ಪೈರಿಗೆ, ಅದು ಬರುತ್ತೆ. ಆಮೇಲೆ ನಾಟಿ ಮಾಡೋದು 21-22 ದಿನಕ್ಕೆ. May 2nd ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಬಿ ಶೆಟ್ಟಿಹಳ್ಳಿಯ ಕೃಷಿಕ ದಂಪತಿ ಹೊಂಬೇಗೌಡ ಮತ್ತು ಎಸ್ ಸೌಮ್ಯ ಅವರೊಂದಿಗಿನ ಸಂವಾದ ಇತ್ತು. ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಹಿಂಗೆ ಜೀವಾಮೃತ ಇದು ಎಲ್ಲ ಮಾಡೋದೇ ನಮ್ಮ ಭಾವ ಅವರು ಸರ್. ಅವರು ಅವ್ರೇನೇನು ಮಾಡ್ಬೇಕು ಅಂತ ಇವ್ರು ಹೇಳ್ಕೊಡ್ತಾರೆ, ಇವ್ರು ಅದನ್ನು ಮಾಡ್ತಾರೆ ಸರ್. ಅವರು ಅವರು ಕೆಲಸ ಮುಗಿಸ್ಕೊಂಡು ಅವರು ಹಣ್ಣು ಮಾರ್ಕೊಂಡು ಬಂದು ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರದ್ರು ಫ್ರೀ ಇದ್ರೆ ಅವರು ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಸರ್. ಹೇಳಿ ಗೌಡ್ರು ಸರ್. ಫಸ್ಟ್ ಟ್ರ್ಯಾಕ್ಟರ್ ಸೈಲ್ ಆಗ್ತದೆ ಸರ್, ಅಲ್ಲಿಂದ ಜೀವಾಮೃತ ಅದು ಮಾಡಿದೆ ಸರ್, ಇದೆಲ್ಲಾನು ಸಾವಯವದಲ್ಲೇ ಮಾಡ್ತಾ ಇದ್ದೀವಿ ಸರ್. ಅದ್ಯಾಕೆ ಸಾವಯವದಲ್ಲೇ ಬೆಳಿಬೇಕು ಸೀಬೆನ ಅಂತ ಆಸೆ? ನಮ್ಮ ಅಣ್ಣ ಜಾಸ್ತಿ ಪ್ರೀತಿ ಮಾಡ್ತಾ ಸರ್, ರೋಗ ಬರಬಾರ್ದು ಜನಗಳಿಗೆ, ರೋಗ ಇಲ್ದೇ. ಇನ್ನ ತಿಂತಿರೋದೆಲ್ಲ ರಾಸಾಯನಿಕದ್ರಿಂದ ಎಲ್ತ್ಕೋ ಹಾಳಾಗುತ್ತಲ್ವ ಸರ್, ಇದು ಮಾಡ್ಕೊಂಡು ತಿಂದ್ರೆ ಎಲ್ತ್ಕೇನು ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ಇದನ್ನ ಜಾಸ್ತಿ ರಾಸಾಯನಿಕನ ಯೂಸ್ ಮಾಡಿ. ಭತ್ತ ರಾಗಿಗು ಸಹ ನಾವೇನು ರಾಸಾಯನಿಕ ಗೊಬ್ಬರ ಏನು ಹಾಕಲ್ಲ, ನಾವು ಬರೀ ಈ ಥರದ್ದೇ ಹಾಕೋದು ಸರ್. ಹಾಗೆ May 23rd ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಗುಂಡ್ಲುಪೇಟೆ ತಾಲೂಕು ಯರಿಯೂರು ಗ್ರಾಮದ ಕೃಷಿಕ ದಂಪತಿ ಎಸ್ ಸುಧೀಶ್ ಮತ್ತು ಎನ್ ಧಾತ್ರಿ. ಅದೇ ಸರ್, 2 ಹಸು ತಂದ್ವಿ ಮೊದಲು, ಆಮೇಲೆ ಅದರ ಆದಾಯ ನೋಡಿದ್ವಿ. ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತ ಹೇಳಿ, ಪಕ್ಕದಲ್ಲಿ ನಮ್ದು ಇದ್ದಿದ್ದು ಬರೀ 29 ಕುಂಟೆ ಜಮೀನು ಅಷ್ಟೇ, ಅದರಲ್ಲಿ ನಾವು ಗಿಡಗಳು ಹಾಕ್ಬಿಟ್ಟಿದ್ವಿ. ಈ ಮಹಾಗನಿ, ಎಬ್ಬೇವು, ಮಧ್ಯದಲ್ಲಿ ತೆಂಗು, ಅದ್ರ ಮಧ್ಯದಲ್ಲೇ ಬಹುಕಟಾವು ಜೋಳ ಹಾಕ್ಕೊಂಡಿದ್ವಿ, ಕಟ್ಟಿಂಗ್ ಮಾಡ್ಕೋತಾ ಇದ್ವಿ. ಹುಲ್ ಸಾಕಾಗ್ತಾ ಇರಲಿಲ್ಲ. ಪಕ್ಕದಲ್ಲಿ ಹಂಗೆ ಒಂದು 3 ಎಕರೆ ಗುತ್ತಿಗೆಗೆ ತಗೊಂಡು ಅಲ್ಲಿ ಮೇವು ಬೆಳ್ಕೊಂಡ್ವಿ. ಓ, ಹೈನುಗಾರಿಕೆ ಲಾಭ ಇದೆ, ಯಾಕೆ ನಾವು ಇದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತೇಳಿ IOBಲಿ ಸಾಲ ತಗೊಂಡ್ವಿ, ಮಾರ್ಟ್ಗೇಜ್ ಮಾಡಿ 7 ಲಕ್ಷ ತಗೊಂಡು. ಆವಾಗ ಅಂತಂತವಾಗಿ ಹಸುಗಳು ಹೆಚ್ಚಿಗೆ ಸಂಖ್ಯೆ ಮಾಡಿಕೊಂಡು ಈಗ 15 ಹಸು ಮಾಡಿಕೊಂಡಿದ್ದೀವಿ. June 4th ಮುಂಗಾರಿಗೆ ಸೂಕ್ತವಾದ ಭತ್ತದ ತಳಿಗಳನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಯಿತು. RNR ಅಂತ ಹೇಳುವಂಥ ತಳಿ ಈಗ ಬಂದಿದೆ, ಅದು 115-120 ದಿನದ ತಳಿ. ಅದು ಕೂಡ ಸಣ್ಣ ಕಾಳಿಂದ ಅದು ಆಗಿದ್ದು ಊಟಕ್ಕೆ ತುಂಬ ಚೆನ್ನಾಗಿದೆ ಅಂಥೇಳಿ ಅದು ಈಗಾಗಲೇ ರೈತರ ಜಮೀನಿನಲ್ಲಿ ಬಹಳ ವಿಶೇಷವಾಗಿ ಬೆಳೀತಾ ಇದ್ದಾರೆ. ಮಾರ್ಕೆಟಲ್ಲೂ ಕೂಡ ಒಳ್ಳೆ ಅದಕ್ಕೆ ಧಾರಣೆ ಸಿಗ್ತಾ ಇದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, RNR ತಳಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತಂದರೆ ಸಕ್ಕರೆ ರೋಗ ಇರುವಂಥವ್ರಿಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇದೆ ಅಥವಾ ಸಕ್ಕರೆಯನ್ನು ಬಿಡುಗಡೆ ಮಾಡುವ ಒಂದು ಪ್ರಕ್ರಿಯೆ ನಿಧಾನವಾಗಿ ಆಗೋದ್ರಿಂದ ಇವನ್ ಡಯಾಬಿಟಿಸ್ ಇರುವಂಥವ್ರು ಕೂಡ ಉಪಯೋಗಿಸಬಹುದು ಅನ್ನೋದನ್ನು ಪ್ರಮಾಣೀಕರಿಸಿದ್ದಾರೆ. June 29th ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಬಿದರಹಳ್ಳಿಯ ಕೃಷಿಕ ಸಹೋದರರಾದ ಡಾಕ್ಟರ್ BK ಶ್ರೀಧರ್ ಮತ್ತು BK ಸತೀಶ. ಕುರಿಗಳನ್ನ ಗದ್ದೆಗಳಿಗೆ ಒಂದು 48 ದಿವಸ ಕುರಿನ ಹಾಕ್ಸಿದ್ವಿ, ಕುರಿ ಮಂದೆ ಹಾಕ್ಸಿದ್ವಿ. ಅಂದ್ರೆ ತುಂಬಾ ಒಳ್ಳೆ ಪೋಷಕಾಂಶ ಇರುತ್ತೆ ಆ ಗೊಬ್ಬರಗಳಲ್ಲಿ. ಅದಾದ್ಮೇಲೆ ಉಳುಮೆ ಮಾಡಿ ಮೇಲೆ 4x4 ಅಂತರ ಇಟ್ಕೊಂಡು ಟಿಲ್ಲರಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ. ಹೋದ ವರ್ಷ 85 ಟನ್ನು ಆಗಿತ್ತು ತೆನಗಬ್ಬೆ. ಅದು ಬಟ್ ಅದು ತೋಟದಲ್ಲಿ ಇನ್ನು ಅದು ಕಲ್ಟಿವೇಟ್ ಮಾಡ್ತಾ ಇರೋದೇ ತೋಟದಲ್ಲಿ, ತೆಂಗಿನ ತೋಟದ ಮಧ್ಯೆ ಇರೋದು, ಸ್ವಲ್ಪ ನೆರಳಿರೋದ್ರಿಂದ ಆ ತೆಂಡೆ ಕಮ್ಮಿ ಇರುತ್ತೆ. ಬಟ್ ಈ ಬೆಳೆ ತುಂಬ ಚೆನ್ನಾಗಿ ಬಂದಿದೆ, ನಾ ಈ ಸತಿ ಒಂದು 110 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಮಲಕ್ಕ ಜಯಣ್ಣ, ತೋಟಗಾರಿಕಾ ಬೆಳೆಗಳ ಬೇಸಾಯ ಕುರಿತಂತೆ ಹಣ್ಣು ಹೊನ್ನು ಅನ್ನೋ ಒಂದು ಬಾನುಲಿ ಸರಣಿಯನ್ನ ನಾವು ಪ್ರಸಾರ ಮಾಡ್ತಾ ಇದ್ವಿ. ಇದು ಸೆಪ್ಟೆಂಬರ್ 2023 ತಾರೀಕಿನಂದು ಉದ್ಘಾಟನೆ ಆಗಿತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ. ಇದರ ಸಮಾರೋಪ ಸಮಾರಂಭವನ್ನ ನಾವು ಕರ್ಜನ್ ಪಾರ್ಕಿನ ತೋಟಗಾರಿಕಾ ಇಲಾಖೆಯಲ್ಲಿರುವಂತಹ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಈ ವರ್ಷ ಜೂನ್ ತಿಂಗಳು 12 ಮಾಡಿದ್ವಿ. ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ವಿ, ಮುಕ್ತ ಪರೀಕ್ಷೆಯನ್ನು ಕೂಡ ಮಾಡಿದ್ವಿ. ಬಹಳಷ್ಟು ಜನ ಕೇಳುಗರು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದರು, ಬಹುಮಾನಗಳನ್ನು ಪಡ್ಕೊಂಡ್ರು, ಪುಸ್ತಕಗಳನ್ನು ಕೂಡ ಪಡ್ಕೊಂಡ್ರು. ಜೂನ್ 26 ಸಾವಯವ ಸಂಪದ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಹಾಗೂ ಅದೇ ವೇದಿಕೆಯಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಈ ದಿನ ನಿಮಗೆಲ್ಲ ಈ ಕ್ವಶನ್ ಪೇಪರ್ ನೋಡಿದೆ, ಕ್ವಶನ್ ಪೇಪರ್ ಅವರು ಕೇಶವಮೂರ್ತಿ ಅವರು ಹೇಳಿದ ನಿಜ, ನನಗೂ ನನ್ನ ಕಾಲೇಜ್ ಡೇಸ್ನಲ್ಲಿ ಈ ಥರ ಪೇಪರ್ ಬರೆದಿದ್ದು ನಾಲ್ಕ ಬಂತು, ಅನೌನ್ಸ್ಡ್ ಕ್ವಿಜ್ಜು ಅನ್ಅನೌನ್ಸ್ಡ್ ಕ್ವಿಜ್ಜು ಅಂತೇಳಿ ಎರಡರಲ್ಲೂ ಈ ರೀತಿ ಪೇಪರ್ ಕೊಡ್ತಾಯಿದ್ರು. ಭಾಳ ಸರಳವಾಗಿದೆ, ಆದರೆ ಕಲ್ತಿರುವಂಥ ಮಾಹಿತಿಯನ್ನು ಎಷ್ಟು ಸೂಚಿಸ್ತಾರೆ, ತಜ್ಞರು ಪರಿಹಾರವನ್ನು ಸೂಚಿಸುವವರು ಎಲ್ಲರನ್ನು ಒಂದು ಕಡೆ ಆಕಾಶವಾಣಿ ಸೇರಿಸ್ತಾ ಇದೆ ಮೈಸೂರು ಆಕಾಶವಾಣಿ. ಇದರ ಒಂದು ಪ್ರಯೋಜನವನ್ನು ತಾವು ಖಂಡಿತ ಪಡ್ಕೊಳ್ಳಿ, ಪಡ್ಕೊಂಡು ಉತ್ತಮವಾದಂತಹ ಮೇವನ್ನು ತಮ್ಮ ರಾಸುಗಳಿಗಾಗಲಿ ತಮ್ಮ ಒಂದು ಇತರ ಪ್ರಾಣಿಗಳಿಗಾಗಲಿ ಕೊಡಿ ಅಂತ ಹೇಳ್ತಾ ಅವುಗಳ ಜೀವನವನ್ನು ಸುಧಾರಿಸಿ ಅದರಿಂದ ನಿಮ್ಮ ಜೀವನ ಮಟ್ಟವನ್ನು ಕೂಡ ವೃದ್ಧಿ ಮಾಡಿಕೊಳ್ಳಿ ಅನ್ನೋ ಒಂದು ಆಶಯ ಮೈಸೂರು ಆಕಾಶವಾಣಿದು. ಡಿಸೆಂಬರ್ 16 ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಿದವರು ಕೊಡಗು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರು ಅವರು. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1466 ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಕನಿಷ್ಠ 9-10 ಲಕ್ಷ ರೈತ ಏನೋ ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಒಂದು. ಎರಡನೇದ್ದು, ಇಲ್ಲಿ 8.26 ಲಕ್ಷ ಷೇರು ಹೋಲ್ಡರ್ಸ್ ಇದರಲ್ಲಿ ಭಾಗಿದಾರರಾಗಿದ್ದಾರೆ. ಸುಮಾರು 90 ಕೋಟಿ ರೂಪಾಯಿಗಳ ಷೇರು ಸಂಗ್ರಹ ಈ ಒಂದು ಕಂಪನಿಗಳಲ್ಲಿದೆ. ಅದರ ಜೊತೆಗೆ ಹೋದ ವರ್ಷದ ಟರ್ನ್ ಓವರ್ ಎಷ್ಟಾಗಿದೆ ಅಂದರೆ 734 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡಿದ್ದಾವೆ. ಮತ್ತು ಒಟ್ಟಾರೆ ಬಿಸ್ನೆಸ್ ಟರ್ನ್ ಓವರ್ ಎಷ್ಟಿದೆ ಅಂದರೆ 1,044 ಕೋಟಿ ರೂಪಾಯಿಗಳು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಬಂದಿರತಕ್ಕಂಥ ಏನು ರೈತ ಉತ್ಪಾದಕ ಸಂಸ್ಥೆಗಳಿದೆ, ಸುಮಾರು 10-15% ರೈತ ಉತ್ಪಾದಕ ಸಂಸ್ಥೆಗಳು ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ, 85 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಇದು ಒಂದೇ ವರ್ಷ ಮಾಡಿದರು. ಕಮಲಕ್ಕ ಜಯಣ್ಣ, ಕಾಲ ಯಾವಾಗಲೂ ಮುಂದಕ್ಕೆ ತಿರುಗುತ್ತೆ, ಆದರೆ ಆಕಾಶವಾಣಿಯ ಸಾಮರ್ಥ್ಯ ಏನು ಅಂತಂದ್ರೆ ಮತ್ತೊಮ್ಮೆ ನಾವು ಕಾಲವನ್ನು ಹಿಮ್ಮುಖವಾಗಿ ಚಲಿಸಿ ಇಡೀ ವರ್ಷ ನಾವು ಮಾಡಿದಂತಹ ಕಾರ್ಯಕ್ರಮಗಳ ಒಂದು ಝಲಕ್ಕನ್ನು ನಮ್ಮ ಕೇಳುಗರಿಗೆ ತೋರಿಸಿದ್ದೀವಿ. ಕೃಷಿರಂಗ ಕಿಸಾನ್ವಾಣಿ ವಿಭಾಗ ಸದಾ ರೈತರೊಂದಿಗೆ, ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾದಂತಹ ತಾಂತ್ರಿಕ ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡ್ತಾ ಬಂದಿದೆ, ಮುಂದೇನೂ ನೀಡುತ್ತೆ. ನಮ್ಮ ಆಶಯ ಇಷ್ಟೇ, ಪ್ರತಿ ದಿವಸ ಪ್ರಸಾರ ಆಗುವಂತಹ ನಮ್ಮ ಕಾರ್ಯಕ್ರಮಗಳನ್ನು ಕೇಳಲಿ. ಹಾಗೆ ಅವರು ರೇಡಿಯೋ ಸೆಟ್ ಅವರಲ್ಲಿ ಇರಲಿಲ್ಲ ಅಂತಂದರೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಮೊಬೈಲ್ ಮೂಲಕ ಕೇಳಲಿ. ನಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಆಕಾಶವಾಣಿ FM 100.6 ಇದನ್ನು ಸಬ್ಸ್ಕ್ರೈಬ್ ಮಾಡಲಿ. ನಮ್ಮ ಕಾರ್ಯಕ್ರಮಗಳನ್ನು ಎಷ್ಟು ಸಾರಿ ಬೇಕಾದರೂ ಯೂಟ್ಯೂಬ್ ಚಾನಲಲ್ಲಿ ಕೇಳ್ಬೋದು. ಈ ವರ್ಷದ್ದಾಯಿತು, ಇನ್ನು ಮುಂದಿನ ವರ್ಷ ಏನು ಮಾಡ್ತೀರಾ ಅಂತ ನಮ್ಮ ಕೇಳುಗರು ಕೇಳ್ಬೋದು. ನಾವು ನಮ್ಮೂರು ಅಂತ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತಾದಂತಹ ಒಂದು ವಿಶೇಷ ಬಾನುಲಿ ಸರಣಿಯನ್ನು ಬರೋ ವರ್ಷ ಪ್ರಸಾರ ಮಾಡೋ ಉದ್ದೇಶ ಇದೆ. ಅದು 52 ವಾರಗಳ ಕಾಲ ಪ್ರಸಾರ ಆಗ್ತದೆ. ಇನ್ನು ನಮ್ಮ ಕಂಪನಿಯ ಜಾಗದಲ್ಲಿ ಸಂಕಲ್ಪ ಅನ್ನೋ ಒಂದು ಬಾನುಲಿ ಸರಣಿ, ವಿಶೇಷವಾಗಿ ಮಹಿಳೆಯರ ಹಾಗೆ ಕೃಷಿಕರ ಸ್ವಾವಲಂಬನೆ ಕುರಿತಂತೆ ಇಡೀ ರಾಜ್ಯದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ತಂದು ಪ್ರಸಾರ ಮಾಡಬೇಕನ್ನುವಂತಹ ಒಂದು ಉದ್ದೇಶ ಇದೆ. ಇನ್ನು ಎಂದಿನಂತೆ ರೇಡಿಯೋ ಕಿಸಾನ್ ದಿವಸ ನಡೆಯುತ್ತೆ, ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ. ಹೊಸ ಹೊಸ ಆಲೋಚನೆಗಳಿಗೆ, ಹೊಸ ಹೊಸ ವಿಚಾರಗಳಿಗೆ ಸದಾ ನಮ್ಮ ಕೇಳುಗರು ಕಿವಿಯಾಗಲಿ, ಮನಃಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಸ್ವೀಕರಿಸಲಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ನಾಳೆ ಒಂದು ದಿವಸ ಕಳೆದರೆ 2025 January 1 ಕ್ಯಾಲೆಂಡರ್ ವರ್ಷ ಶುರುವಾಗ್ತದೆ. ನಮ್ಮ ಕೇಳುಗರೆಲ್ಲರಿಗೂ ಬರಲಿರುವಂತಹ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಕಮಲಕ್ಕ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕೃಷಿ ಚಕ್ರ ವರ್ಷದ ಕೃಷಿ ಕಾರ್ಯಕ್ರಮಗಳ ಹಿನ್ನೋಟವನ್ನು ಕೇಳಿದಿರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ ಮತ್ತು ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಐಸ್ರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಹಿಪ್ಪುನೇರಳೆಯಲ್ಲಿ ಹನಿ ರಸಾವರಿ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಕೇಳುವಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಸಿಎಂ ಬಾಬು ಮತ್ತು ಡಾ ಆರ್ ಮಹೇಶ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇನ್ನು ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಪ್ಪದೇ ಭೇಟಿಯಾಗೋಣ. ಅಲ್ಲಿಯವರಿಗೆ ನಮಸ್ಕಾರ. ಕೇಳುಗರೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ ಕಂಪನಾಂಕ 100.6. ಈಗ ವೇಳೆ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ, ಸ್ಪೇಸ್ ಡಾಕಿಂಗ್ ಪ್ರಯೋಜನಕ್ಕೆ ಇಂದು ಚಾಲನೆ ನೀಡಲು ಇಸ್ರೋ ಸನ್ನದ್ಧ. February 1 ಕೇಂದ್ರ ಬಜೆಟ್ ಮಂಡನೆ ನಿರೀಕ್ಷೆ, ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ತಜ್ಞರೊಂದಿಗೆ 6ನೇ ಪೂರ್ವಭಾವಿ ಬಜೆಟ್ ಸಮಾಲೋಚನೆ. ನವದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ 200 ಹಾಸಿಗೆಗಳ ತೀವ್ರ ನಿಗಾ ಬ್ಲಾಕ್ ನಿರ್ಮಿಸಲು ನಿರ್ಧಾರ, ನಿರ್ದೇಶಕ ಎಂ ಶ್ರೀನಿವಾಸ್. ಇಥಿಯೋಪಿಯಾದಲ್ಲಿ ಲಾರಿ ನದಿಗೆ ಬಿದ್ದು 71 ಸಾವು. ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕೇರಳ ಪಶ್ಚಿಮ ಬಂಗಾಳ ನಾಳೆ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ ನೀಡುವ ಉದ್ದೇಶದ ಸ್ಪೇಸ್ ಡಾಕಿಂಗ್ ಪ್ರಯೋಗಕ್ಕೆ ಚಾಲನೆ ನೀಡಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸನ್ನದ್ಧವಾಗಿದೆ. ಈ ನಿಟ್ಟಿನಲ್ಲಿ ಇಸ್ರೋ ಇಂದು ರಾತ್ರಿ 10:15 ಶ್ರೀಹರಿಕೋಟಾದಿಂದ 2 ಉಪಗ್ರಹಗಳನ್ನು ಉಡಾವಣೆ ಮಾಡಲಿದೆ. ಈ ಕುರಿತಂತೆ ಒಂದು ವರದಿ. ಸ್ಪೇಡೆಕ್ಸ್ ಯೋಜನೆ ಮೂಲಕ ಇಸ್ರೋ 2 ಉಪಗ್ರಹಗಳನ್ನು ಒಂದೇ ಕಕ್ಷೆಗೆ ಹಾರಿಬಿಡಲಿದೆ. ಈ ಉಪಗ್ರಹಗಳಿಗೆ STX-01 ಅಥವಾ ಚೇಸರ್ ಹಾಗೂ STX-02 ಅಥವಾ ಟಾರ್ಗೆಟ್ ಎಂದು ಕರೆಯಲಾಗಿದೆ. ಈ ಎರಡು ಉಪಗ್ರಹಗಳು ಭೂಮಿಯಿಂದ 470 ಕಿಲೋಮೀಟರ್ ದೂರದ ಭೂಕಕ್ಷೆಗೆ ತಲುಪಿದ ನಂತರ ಬೇರ್ಪಡಲಿವೆ. ಒಂದೇ ಕಕ್ಷೆಯಲ್ಲಿ ನಿಗದಿತ ಅಂತರದಲ್ಲಿ ಹಾರಿದ ಬಳಿಕ ಎರಡೂ ಉಪಗ್ರಹಗಳು ಕಕ್ಷೆಯಲ್ಲೇ ಸಂಧಿಸಲಿದ್ದು ಇದಕ್ಕೆ ಡಾಕಿಂಗ್ ಎಂದು ಕರೆಯಲಾಗುತ್ತದೆ. ಉಪಗ್ರಹಗಳನ್ನು ಹಾರಿಬಿಟ್ಟ 10-14 ದಿವಸಗಳ ನಂತರ ಎರಡೂ ಉಪಗ್ರಹಗಳು ಸಂಧಿಸಿ ಬಾಹ್ಯಾಕಾಶದಲ್ಲೇ ಜೋಡಣೆಗೊಳ್ಳುವ ತಂತ್ರಜ್ಞಾನ ಇದಾಗಿದೆ. ಭವಿಷ್ಯದಲ್ಲಿ ನಾವು ನಮ್ಮ ಗಗನಯಾತ್ರಿಗಳನ್ನು ಚಂದ್ರ ಅಥವಾ ಅನ್ಯ ಗ್ರಹಗಳಿಗೆ ಕಳಿಸಬೇಕಾದರೆ ಈ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ಅವಶ್ಯಕ. ಭಾರತೀಯ ಅಂತರಿಕ್ಷ ಕೇಂದ್ರ ಸ್ಥಾಪನೆ ಮತ್ತು ಗಗನಯಾತ್ರಿಗಳನ್ನು ಅಲ್ಲಿಗೆ ತಲುಪಿಸಲು ಸಹ ಸ್ಪೇಡೆಕ್ಸ್ ಯೋಜನೆ ಯಶಸ್ಸು ಮಹತ್ವ ಪಡೆದಿದೆ. ಈ ಯೋಜನೆಯ ಭಾಗವಾಗಿ ಇಸ್ರೋ 24 ಉಪಕರಣ ಅಥವಾ ಪೇಲೋಡ್ಗಳನ್ನು ಅಳವಡಿಸಿದ್ದು PSLV-C60 ಉಡ್ಡಯನದ 90 ನಿಮಿಷಗಳ ನಂತರ ಕಾರ್ಯಾಚರಣೆಗೆ ಸಿದ್ಧಗೊಳ್ಳಲಿದೆ. ಇದಕ್ಕೆ PS-4 ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್ ಅಥವಾ ಸಂಕ್ಷಿಪ್ತವಾಗಿ ಪೋಯಂ ಎಂದು ಕರೆಯಲಾಗಿದೆ. ರಾಷ್ಟ್ರೀಯ ವಾರ್ತೆಗಾಗಿ ಬೆಂಗಳೂರಿನಿಂದ HR ಸುಧೀಂದ್ರ. ಈ ಪ್ರಯೋಗ ಯಶಸ್ವಿಯಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ಮೈಲುಗಲ್ಲು ಸಾಧಿಸಲಿದೆ. ಅಮೆರಿಕ, ರಷ್ಯಾ, ಚೀನಾದ ಬಳಿಕ ಇಂತಹ ಸಾಧನೆ ಮಾಡಿದ ವಿಶ್ವದ 4ನೇ ದೇಶವೆಂಬ ಹಿರಿಮೆ ಭಾರತಕ್ಕೆ ಲಭಿಸಲಿದೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ನವದೆಹಲಿಯಲ್ಲಿ ಉದ್ಯಮ ಪ್ರತಿನಿಧಿಗಳೊಂದಿಗೆ 6ನೇ ಪೂರ್ವ ಬಜೆಟ್ ಸಮಾಲೋಚನಾ ಸಭೆ ನಡೆಸಿದರು. 2025-26 ಬಜೆಟ್ಗೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ತಜ್ಞರು ಹಾಗೂ ಪ್ರತಿನಿಧಿಗಳೊಂದಿಗೆ ಹಣಕಾಸು ಸಚಿವರು ಸಮಾಲೋಚನೆ ನಡೆಸಿದರು. ಹಣಕಾಸು ಕಾರ್ಯದರ್ಶಿ, ಆರ್ಥಿಕ ವ್ಯವಹಾರ ಇಲಾಖೆ ಕಾರ್ಯದರ್ಶಿಗಳು, ಆರೋಗ್ಯ ಸಚಿವಾಲಯ, ಶಾಲಾ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ನಿರ್ಮಲಾ ಸೀತಾರಾಮನ್ ಅವರು ಉದ್ಯಮ ಕ್ಷೇತ್ರದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. 2025-26 ಸಾಲಿನ ಕೇಂದ್ರ ಬಜೆಟ್ ಅನ್ನು ಬರುವ ಫೆಬ್ರವರಿ 1 ಸಂಸತ್ತಿನಲ್ಲಿ ಮಂಡಿಸುವ ನಿರೀಕ್ಷೆ ಇದೆ. ಇದು ನಿರ್ಮಲಾ ಸೀತಾರಾಮನ್ ಅವರ ಸತತ 8ನೇ ಬಜೆಟ್ ಪ್ರಸ್ತುತಿಯಾಗಲಿದೆ. ಭಾರತದ ತಯಾರಿಕಾ ವಲಯ ಈ ವರ್ಷ ಗಮನಾರ್ಹವಾದ ಬೆಳವಣಿಗೆ ದಾಖಲಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಆರ್ಥಿಕ, ಸಾಮಾಜಿಕ ಹಾಗೂ ವಿದೇಶಾಂಗ ರಂಗಗಳಲ್ಲಿ ಕೈಗೊಂಡಿರುವ ಉಪಕ್ರಮಗಳಿಂದಾಗಿ ಭಾರತಕ್ಕೆ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ. ಕಳೆದ 10 ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಬೆಳವಣಿಗೆ ದಾಖಲಿಸಲಾಗಿದೆ. 14 ಪ್ರಮುಖ ಕ್ಷೇತ್ರಗಳಲ್ಲಿ 1,28,000 ಕೋಟಿ ರೂಪಾಯಿಗೂ ಅಧಿಕ ಬಂಡವಾಳ ಹೂಡಿಕೆಯಾಗಿದೆ ಹಾಗೂ 8.5 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗಿದೆ. ಎಲೆಕ್ಟ್ರಾನಿಕ್ಸ್, ಸ್ಟೀಲ್, ಫಾರ್ಮಾ, ರಕ್ಷಣಾ ತಯಾರಿಕಾ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬಂದಿದೆ. ಆಟಿಕೆ ರಫ್ತು ಶೇಕಡ 239% ಅಭಿವೃದ್ಧಿ ಕಂಡಿದೆ. ಮೊಬೈಲ್ ಫೋನ್ ತಯಾರಿಕೆ ಶೇಕಡ 600% ಬೆಳವಣಿಗೆ ದಾಖಲಿಸಿದೆ. ಸೌರ ಫಲಕ ಕ್ಷೇತ್ರದಲ್ಲಿಯೂ ಪ್ರಗತಿ ದಾಖಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ಗುಜರಾತ್ ಪ್ರವಾಸದಲ್ಲಿದ್ದಾರೆ. ವಲ್ಸಾದ್ ಜಿಲ್ಲೆಯ ಧರ್ಮಪುರದಲ್ಲಿ ಶ್ರೀಮದ್ ರಾಮಚಂದ್ರ ಮಿಷನ್ ವಾರ್ಷಿಕ ಉತ್ಸವದ ಸಮಾರೋಪದ ಅಂಗವಾಗಿ ಏರ್ಪಡಿಸಿರುವ ಮಹಾಮಸ್ತಾಭಿಷೇಕ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಪಾಲ್ಗೊಂಡರು. ಗುಜರಾತ್ನ ಹಣಕಾಸು ಸಚಿವ ಕಾನುಭಾಯ್ ದೇಸಾಯಿ ಮತ್ತು ಗೃಹ ಖಾತೆ ರಾಜ್ಯ ಸಚಿವ ಹರ್ಷ ಸಾಂಘ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೋಕ ವ್ಯಕ್ತಪಡಿಸಿದ್ದಾರೆ. ಕಾರ್ಟರ್ ಅವರು ಮಹಾನ್ ದೂರದೃಷ್ಟಿಯ ರಾಜತಾಂತ್ರಿಕರಾಗಿದ್ದರು. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದರು. ಭಾರತ ಅಮೆರಿಕ ನಡುವಿನ ಬಾಂಧವ್ಯ ಬಲಪಡಿಸುವಲ್ಲಿ ಅವರ ಕೊಡುಗೆ ಅಪಾರ ಎಂದು ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. 2024 ಸಾಲಿನ ವಾರ್ಷಿಕ ವಿದ್ಯಮಾನ ಒಳಗೊಂಡ ವಾರ್ತಾ ಸಂಚಿಕೆ ಕಾಲಚಕ್ರ ನಾಳೆ ರಾತ್ರಿ 7:45-8:45 ಪ್ರಸಾರವಾಗಲಿದೆ. ಜನವರಿಯಿಂದ ಡಿಸೆಂಬರ್ ಅಂತ್ಯದವರೆಗೆ ಪ್ರಮುಖ ಘಟನಾವಳಿಗಳ ಸಂಕ್ಷಿಪ್ತ ಅವಲೋಕನವನ್ನು ಇದು ಒಳಗೊಂಡಿದೆ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಈ ಕಾರ್ಯಕ್ರಮವನ್ನು ಸಿದ್ದಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಇನ್ಸ್ಟಾಗ್ರಾಂ ಖಾತೆ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ನವದೆಹಲಿಯ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಏಮ್ಸ್ ಆಸ್ಪತ್ರೆಯ ಅಪಘಾತ ಆರೈಕೆ ಕೇಂದ್ರದಲ್ಲಿ ತೀವ್ರ ನಿಗಾ ಬ್ಲಾಕ್ ಅನ್ನು ತೆರೆಯಲಾಗುವುದು ಎಂದು ಏಮ್ಸ್ ನಿರ್ದೇಶಕ ಎಂ ಶ್ರೀನಿವಾಸ್ ತಿಳಿಸಿದ್ದಾರೆ. ಅವರು ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 200 ಹಾಸಿಗೆಗಳನ್ನು ಹೊಂದಿರುವ ಈ ಘಟಕ ತುರ್ತು ಉಪಚಾರ ಅಗತ್ಯವಿರುವ ರೋಗಿಗಳ ಅವಶ್ಯಕತೆಯನ್ನು ನಿರ್ವಹಿಸಲಿದೆ. ಈ ಬ್ಲಾಕ್ 2 ವರ್ಷಗಳಲ್ಲಿ ಕಾರ್ಯಾರಂಭ ಮಾಡಲಿದೆ. ಪ್ರಸ್ತುತ ಏಮ್ಸ್ನ ತುರ್ತು ಘಟಕ ಪ್ರತಿದಿನ 700-800 ರೋಗಿಗಳಿಗೆ ಉಪಚಾರ ಒದಗಿಸುತ್ತಿದ್ದು, ಹೊಸ ಬ್ಲಾಕ್ನಿಂದಾಗಿ ಹೊರೆ ಕಡಿಮೆಯಾಗಲಿದೆ. ಏಮ್ಸ್ ಉಲ್ಲೇಖ ಹಾಗೂ ದೂರ ಸಮಾಲೋಚನಾ ಕಾರ್ಯ ಜಾಲ ಕೂಡ ಸ್ಥಾಪಿಸಲಿದೆ. ಇದರಿಂದ ಏಮ್ಸ್ ಹಾಗೂ ಇನ್ನಿತರ ಪ್ರಮುಖ ಸಂಸ್ಥೆಗಳ ನಡುವೆ ರೋಗಿಗಳು ಅಡೆತಡೆ ಇಲ್ಲದೆ ಉಲ್ಲೇಖವನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದರು. ಏಮ್ಸ್ಗೆ ವಾರ್ಷಿಕವಾಗಿ 50 ಲಕ್ಷಕ್ಕೂ ಅಧಿಕ ರೋಗಿಗಳು ಉಪಚಾರಕ್ಕಾಗಿ ಬರುತ್ತಿದ್ದು, ವಾರ್ಷಿಕ 3 ಲಕ್ಷಕ್ಕೂ ಅಧಿಕ ಶಸ್ತ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ ಎಂದು ಏಮ್ಸ್ ನಿರ್ದೇಶಕ ಎಂ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ತಿಳಿಸಿದರು. ಇಥಿಯೋಪಿಯಾದಲ್ಲಿ ಜನರನ್ನು ಕರೆದೊಯ್ಯುತ್ತಿದ್ದ ಲಾರಿಯೊಂದು ನದಿಗೆ ಬಿದ್ದು ಕನಿಷ್ಠ 71 ಮಂದಿ ಮೃತಪಟ್ಟಿದ್ದಾರೆ. ಇಥಿಯೋಪಿಯಾದ ರಾಜಧಾನಿ ಅಡ್ಡಿಸ್ ಅಬಾಬಾದಿಂದ 300 ಕಿಲೋಮೀಟರ್ ದೂರವಿರುವ ಸಿಧಮಾದಲ್ಲಿ ಈ ಘಟನೆ ಸಂಭವಿಸಿದ್ದು, ಮೃತಪಟ್ಟವರಲ್ಲಿ 68 ಪುರುಷರು ಹಾಗೂ 3 ಮಹಿಳೆಯರಿದ್ದಾರೆ. ಮದುವೆ ದಿಬ್ಬಣವನ್ನು ಲಾರಿಯಲ್ಲಿ ಕರೆದೊಯ್ಯಲಾಗುತ್ತಿತ್ತು ಎಂದು ಇಥಿಯೋಪಿಯಾದ ಅಧಿಕೃತ ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತದಾರರ ಪಟ್ಟಿಯಲ್ಲಿ ಅಕ್ರಮ ತಿದ್ದುಪಡಿ ಮಾಡಿದೆ ಎಂದು ಬಿಜೆಪಿ ಆಪಾದಿಸಿದೆ. ಬಿಜೆಪಿ ಧುರೀಣ ಪರ್ವೇಶ್ವರ್ ಸಾಹೇಬ್ ಸಿಂಗ್ ವರ್ಮಾ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದ ಮತಪಟ್ಟಿಯಿಂದ 61,000 ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಎಂದು ಆರೋಪಿಸಿದರು. 2020ರಲ್ಲಿ 146,000 ಮತದಾರರ ಹೆಸರು ಪಟ್ಟಿಯಲ್ಲಿತ್ತು, ಈಗ ಅದು ಕಡಿಮೆಯಾಗಿದೆ ಎಂದರು. ಅರ್ಚಕರು ಮತ್ತು ಗ್ರಂಥಿಗಳಿಗೆ ಮಾಸಿಕ 18,000 ರೂಪಾಯಿ ಗೌರವಧನ ನೀಡುವುದಾಗಿ ಆಮ್ ಆದ್ಮಿ ಪಕ್ಷದ ರಾಷ್ಟೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮಾಡಿರುವ ಘೋಷಣೆಯನ್ನು ಬಿಜೆಪಿ ಪ್ರಶ್ನಿಸಿದೆ. ಪಕ್ಷದ ನಾಯಕ ಪ್ರೇಮ್ ಶುಕ್ಲಾ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಅರ್ಚಕರಿಗೆ ಇಂತಹ ಪ್ರಯೋಜನವನ್ನು ಏಕೆ ಒದಗಿಸಿರಲಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ಆಮ್ ಆದ್ಮಿ ಪಕ್ಷ ಕಳೆದ 10 ವರ್ಷಗಳಿಂದ ಮೌಲಾನಗಳಿಗೆ ಈ ಪ್ರಯೋಜನ ಒದಗಿಸುತ್ತಿತ್ತು. ಈಗ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಸೋಲನ್ನು ಅನುಭವಿಸುವ ಭಯದಿಂದಾಗಿ ಅರವಿಂದ್ ಕೇಜ್ರಿವಾಲ್ ಇಂತಹ ಭರವಸೆಯನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಪಂಜಾಬ್ನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒತ್ತಾಯಿಸಿ ಇಂದು ನೀಡಿದ ಒಂದು ದಿನದ ಬಂದ್ ಕರೆಗೆ ಸಂಪೂರ್ಣ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರೈಲು ಮತ್ತು ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು, ರಾಜ್ಯದ ಹಲವೆಡೆ ವಾಣಿಜ್ಯ ಸಂಸ್ಥೆಗಳು ಮುಚ್ಚಿದ್ದವು. ರೈತರು ರಸ್ತೆಯಲ್ಲಿ ಧರಣಿ ನಡೆಸಿದ್ದರಿಂದ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಪೊಲೀಸರ ಪ್ರಕಾರ ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ರೈಲಿನ ವಿಳಂಬ ಮತ್ತು ರದ್ದತಿಯ ಬಗ್ಗೆ ನಿರಂತರವಾಗಿ ತಿಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂದು ಫಿರೋಜ್ಪುರ ವಿಭಾಗೀಯ ರೈಲ್ವೆ ಕಚೇರಿಯ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಪಬ್ಲಿಕ್ ಸ್ಪೀಕ್ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ನಲ್ಲಿ ವಿಕೋಪ ಎದುರಿಸಲು ಪರಿಣಾಮಕಾರಿ ಸನ್ನದ್ದತೆ ಕುರಿತಾದ ಒಳನೋಟದ ಚರ್ಚೆ ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ಸಂತೋಷ್ ಟ್ರೋಫಿ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ನಾಳೆ ನಡೆಯಲಿದೆ. ಕೇರಳ ಮತ್ತು ಪಶ್ಚಿಮ ಬಂಗಾಳ ತಂಡಗಳು ಟ್ರೋಫಿಗಾಗಿ ಮುಖಾಮುಖಿಯಾಗಲಿದೆ. ಹೈದರಾಬಾದ್ನ ಗಚಿಬೌಲಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಶ್ಚಿಮ ಬಂಗಾಳ ಸರ್ವಿಸಸ್ ತಂಡವನ್ನು ಪರಾಭವಗೊಳಿಸಿದೆ. ಎರಡನೇ ಸೆಮಿಫೈನಲ್ನಲ್ಲಿ ಕೇರಳ ತಂಡ ಮಣಿಪುರ ತಂಡವನ್ನು ಸೋಲಿಸಿ ಫೈನಲ್ಸ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ. ಸ್ಪೇಸ್ ಡಾಕಿಂಗ್ ಪ್ರಯೋಗಕ್ಕೆ ಇಂದು ಚಾಲನೆ ನೀಡಲು ಇಸ್ರೋ ಸನ್ನದ್ದ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ನಿರೀಕ್ಷೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ತಜ್ಞರೊಂದಿಗೆ 6ನೇ ಪೂರ್ವಭಾವಿ ಬಜೆಟ್ ಸಮಾಲೋಚನೆ. ನವದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ 200 ಹಾಸಿಗೆಗಳ ತೀವ್ರ ನಿಗಾ ಬ್ಲಾಕ್ ನಿರ್ಮಿಸಲು ನಿರ್ಧಾರ, ನಿರ್ದೇಶಕ ಎಂ ಶ್ರೀನಿವಾಸ್. ಇಥಿಯೋಪಿಯಾದಲ್ಲಿ ಲಾರಿ ನದಿಗೆ ಬಿದ್ದು 71 ಸಾವು. ಸಂತೋಷ್ ಟ್ರೋಫಿ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕೇರಳ ಪಶ್ಚಿಮ ಬಂಗಾಳ ನಾಳೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ ಕಂಪನಾಂಕ 100.6. ಈಗ ವೇಳೆ ಸರಿಯಾಗಿ 7:45. ಈಗ ಕನ್ನಡ ಚಿತ್ರಗೀತೆಗಳು. ಆ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ.